ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ ಜ್ಯೋಮೇ ಸನ್ನಿಧತ್ತಾಂ ಸದಾ ಕೃತಿ ನಿಗಮಾಂತ ಮಹಾದೇಶಿಕರ ದಯಾಶಿತಿಕ ಸ್ತೋತ್ರದ 35ನೆಯ ಶ್ಲೋಕದ ಅರ್ಥಾನುಸಂಧಾನ ಮಾಡೋಣ. ಅವತರಣ ವಿಶೇಷೈರಾತ್ಮಲೀಲಾಪದೇಶೈಹಿ ಅವಮತಿಮನುಕಂಪೇತ್ ಮಂದಚಿತ್ತೇಷು ವಿಂದನ್ ವೃಷಭ ಶಿಖರಿನಾಥ ತ್ವನ್ನಿದೇಶೇನ ನೂನಂ ಭಜತಿ ಶರಣಭಾಜಾಂ ಭಾವಿನೋ ಜನ್ಮಭೇದಾನ್. ಅನುಕಂಪೇ ಲೈ ದಯಾದೇವಿಯೇ, ವೃಷಭ ಶಿಖರಿನಾಥ ವೆಂಕಟಾದ್ರೀಶ್ವರನಾದ ಶ್ರೀನಿವಾಸನು ತ್ವನ್ನಿದೇಶೇನ, ನಿನ್ನ ನಿದೇಶ ಅಂದರೆ ಅಪ್ಪಣೆ, ಅಪ್ಪಣೆಗನುಸಾರವಾಗಿ ಆತ್ಮಲೀಲಾಪದೇಶೈಹಿ ತನ್ನ ಲೀಲೆಗಳನ್ನೇ ನೆಪವನ್ನಾಗಿ ಉಳ್ಳ ಅವತರಣ ವಿಶೇಷೈಹಿ ವಿವಿಧವಾದ ಅವತರಣ ವಿಶೇಷವಾದ ಅವತಾರಗಳಿಂದ ಮಂದ ಚಿತ್ತೇಶು ಭಾಗ್ಯಹೀನರ ಭಾವನೆಗಳಿಂದ ಅವಮತಿಂ ವಿಂದನ್ನು ಅವಮಾನವನ್ನು ಹೊಂದಿದವನಾಗಿ ಶರಣಭಾಜಾಂ ಶರಣಾಗತರು ಅನುಭವಿಸಬೇಕಾಗಿದ್ದ ಭಾವಿನೋ ಜನ್ಮಭೇದಾನ್ ಜನ್ಮಭೇದಾನ್ ಮುಂದೆ ಉಂಟಾಗುವಂತಹ ಬೇರೆ ಬೇರೆ ಜನ್ಮಗಳನ್ನ ನೂನಂ ಭಜತಿ ನಿಜವಾಗಿಯೂ ಅವನೇ ಪಡೀತಾನೆ. ಇದು ಆಶ್ಚರ್ಯವಾದ ಶ್ಲೋಕ. ಸ್ವಾಮಿ ದೇಶಿಕನ್ನು ಹೇಳ್ತಾರೆ, ಹಿಂದೆ ಸ್ವಯಮಿತಿ ದಯೇತ್ವಂ ಶ್ರೀಕೃತ ಶ್ರೀನಿವಾಸ ಅಂತ ಹೇಳಿ ಶಿಥಿಲಿತ ಭವಭೀತಿ ಶ್ರೇಯಸೇ ಜಾಯಸೇನಃ ಅಂತ ಹೇಳಿದ್ರು. ಭಗವಂತನ ಹೃದಯದಲ್ಲಿ ದಯಾದೇವಿ ಅವತರಿಸ್ತಾಳೆ ಅಂತ ಆಶ್ಚರ್ಯವಾಗಿ ಸ್ತೋತ್ರ ಮಾಡಿದರು. ಅವಳ ಅವತಾರವನ್ನು ಅನುಸರಿಸಿ ಭಗವಂತ ಅವತಾರ ಮಾಡ್ತಾನಂತೆ, ಅದನ್ನು ಇಲ್ಲಿ ಹೇಳ್ತಾರೆ. ಏಕೆ ಅಂದರೆ ಅವತಾರಗಳಿಗೆ ದಯೇನೇ ಮುಖ್ಯವಾದ ಕಾರಣ. ಅವತಾರವಾದ ನಂತರ ಅವತಾರವನ್ನು ಸ್ತೋತ್ರ ಮಾಡುವುದು ಸಂಗತವಾದದ್ದು, ದಯಾ ಕಾರಣದಿಂದ. ಆದ್ದರಿಂದ ಅವತಾರಗಳನ್ನು ಸ್ತೋತ್ರ ಮಾಡುವುದು ಸರಿಯಾದುದು. ಆದ್ದರಿಂದ ಇಲ್ಲಿ ಅವತಾರವನ್ನು ಸ್ತೋತ್ರ ಮಾಡ್ತಾರೆ. ಚೇತನರ ಅಪರಾಧಿಗಳಿಗೆ ಏನು ದಂಡನೆ ಅಂತ ಹೇಳಿದ್ರೆ, ಅವರು ಮತ್ತೆ ಮತ್ತೆ ಕರ್ಮಫಲಗಳನ್ನು ಅನುಭವಿಸಲು ಜನ್ಮ ತಾಳುವುದೇ ಆಗಿದೆ. ಇಲ್ಲಿ ಹುಟ್ಟು ಸಾವು, ಈ ಮರಣ, ಈ ಸಂಸಾರ ಅನ್ನುವುದು ಜನ್ಮದಿಂದ ಜನ್ಮಕ್ಕೆ ಹೋಗ್ತಾ ಇರೋದು. ಅದು ಕರ್ಮಫಲಗಳನ್ನು ಅನುಭವಿಸೋಸ್ಕರ ಅದುವೇ ದಂಡನೆ ಚೇತನರ ಅಪರಾಧಿಗಳಿಗೆ. ಅದಲ್ಲದೆ ಅನೇಕ ಪಾಪ ಮಾಡಿರುವಂತಹ ಚೇತನರುಗಳಿಗೆ ಎಷ್ಟು ಜನ್ಮಗಳು ಕಾದಿದೆ ಅನ್ನೋದು ಗೊತ್ತಿಲ್ಲ ಹೀಗೆ. ಆದರೆ ದಯಾದೇವಿಯ ಪ್ರಭಾವದಿಂದ ಏನಾಗುತ್ತೆ ಅಂದರೆ, ಅಪರಾಧಿ ಆದಂತಹ ಈ ಚೇತನ ಕ್ಷಮಿಸಲ್ಪಡ್ತಾನೆ, ಬಿಡುಗಡೆ ಹೊಂದಿಬಿಡ್ತಾನೆ ಸಂಸಾರದಿಂದ. ಆಗ ಅವನಿಗೆ ಮುಂದೆ ಬರಬೇಕಾಗಿರುವ ಜನ್ಮಗಳೆಲ್ಲ ಇದೆಯಲ್ಲ, ಅದು ಏನಾಗುತ್ತೆ ಅಂದರೆ ಇಲ್ಲಿ ಉತ್ಪ್ರೇಕ್ಷೆ ಮಾಡಿದ್ದಾರೆ, ಭಗವಂತ ತಾನೇ ಹೊಂದುತ್ತಾನೆ ಅಂತ ಹೇಳಿಬಿಟ್ಟು. ಇದೆಂತಹ ಆಶ್ಚರ್ಯ ಇದು, ಇದು ದಯಾದೇವಿಯ ಅದ್ಭುತವಾದ ಮಹಿಮೆ ಅಂತ ಸ್ತೋತ್ರ ಮಾಡ್ತಾರೆ. ಅಂದರೆ ಚೇತನನಿಗೆ ಆ ಜನ್ಮಗಳು ಬರೋದಿಲ್ಲ, ಭಗವಂತ ಅವತಾರ ಮಾಡ್ತಾ ಇರೋದು ಈ ಚೇತನರ ಅಪರಾಧಕ್ಕಾಗಿ ಬರಬೇಕಾದ ಜನ್ಮಗಳನ್ನು ತಾನೇ ಎತ್ತಾ ಇದ್ದಾನೇನೋ ಅನ್ನುವ ಹಾಗೆ ಇದೆ ಅಂತ ಸ್ತೋತ್ರ ಮಾಡ್ತಾರೆ. ಇದೆಲ್ಲ ದಯಾದೇವಿಯ ಪ್ರಭಾವವೇ ಅಂತ ಹೇಳಿಬಿಟ್ಟು, ಅಪರಾಧಿಯು ಬಿಡುಗಡೆ ಹೊಂದಿದ್ರೆ ಅವನ ಅಪರಾಧಗಳನ್ನು ನ್ಯಾಯಾಧೀಶ ಅನುಭವಿಸೋದು ಲೋಕದಲ್ಲೆಲ್ಲಾದರೂ ನೋಡಕ್ಕೆ ಸಾಧ್ಯವೇ? ಅಪೂರ್ವವಾದದ್ದು ಇದು. ಅವುಗಳನ್ನು ಅನುಭವಿಸೋಸ್ಕರವೇ ಭಗವಂತ ಮತ್ತೆ ಮತ್ತೆ ಅವತಾರ ಮಾಡ್ತಾ ಇದ್ದಾನೆ ಅಂತ ಉತ್ಪ್ರೇಕ್ಷೆ ಮಾಡ್ತಾರೆ. ಇಲ್ಲಿ ಮಾಡಿ ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್. ಆಶ್ರಿತರಲ್ಲಿ ತನಗಿರುವ ನಿರತಿಶಯವಾದ ವ್ಯಾಮೋಹದ ಕಾರಣ ದಯಾದೇವಿಯು ಭಗವಂತನನ್ನು ಪ್ರೇರಿಸಿ ಪ್ರಪನ್ನರು ತಮ್ಮ ಪ್ರಾರಬ್ಧಾನುಗುಣವಾಗಿ ಪಡೆಯಬೇಕಾದಂತಹ ಜನ್ಮಗಳು ಯಾವ್ಯಾವುದಿದೆಯೋ ಅದೆಲ್ಲ ಭಗವಂತನೇ ಎತ್ತುವ ಹಾಗೆ ಮಾಡ್ತಾಳೆ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಅವಳು ಭಗವಂತನಿಗೆ ಹೇಳ್ತಾಳಂತೆ, ಆಶ್ರಿತರನ್ನ ಜನ್ಮ ಬಂಧನದಿಂದ ಬಿಡಿಸ್ಬಿಡು, ಬಿಡಿಸ್ಬಿಟ್ಟು ಅವರ ಜನ್ಮಗಳನ್ನ ನೀನೇ ಅನುಭವಿಸು ಅಂತ ಹೇಳಿಬಿಟ್ಟು. ಆದರೆ ಶಾಸ್ತ್ರಗಳು ಭಗವಂತನಿಗೆ ಹೀಗೆ ದಯಾದೇವಿಯಿಂದ ಮಾತಿನಿಂದ ಅವತಾರ ಮಾಡ್ತಾನೆ ಅನ್ನುವ ಹೆಸರು ಬರದೇ ಇರಲಿ ಅಂತ ಹೇಳಿಬಿಟ್ಟು ಅವನು ಲೀಲೆಗಾಗಿ ಅವತಾರ ಮಾಡ್ತಾನೆ ಅಂತ ಹೇಳುತ್ತವೆ ಅಂತ ಚಮತ್ಕಾರವಾಗಿ ಹೇಳ್ತಾರೆ. ಅವತರಣ ವಿಶೇಷೈಹಿ ಆತ್ಮಲೀಲಾಪದೇಶೈಹಿ, ಭಗವಂತನ ಅವತಾರಗಳೆಲ್ಲ ಅವನ ಲೀಲೆ ಅನ್ನೋದು ಬರೀ ವ್ಯಾಜವಂತೆ, ಅದು ಬರೀ ಒಂದು ವ್ಯಾಜ ಅಷ್ಟೇ, ಅದು ಪ್ರಿಟೆಕ್ಸ್ಟ್ ಅಂತ ಹೇಳೋ ಹಾಗೆ. ಲೀಲಾ ಅಪದೇಶೈಹಿ ಅಂತ ಹೇಳ್ತಾರೆ ಅದನ್ನು. ಭಗವಂತ ಏಕೆ ಎಲ್ಲರನ್ನೂ ಹೀಗೆ ಸೃಷ್ಟಿ ಮಾಡಿ ಅವರಿಗೆ ಹೀಗೆ ದುಃಖವನ್ನು ಉಂಟು ಮಾಡ್ತಾನೆ, ಇದರಿಂದ ಅವನಿಗೇನು ಪ್ರಯೋಜನ ಎಂಬ ಪ್ರಶ್ನೆಗೆ ಭಗವಂತನ ಲೀಲೆಯೇ ಪ್ರಯೋಜನ ಅಂತ ಹೇಳಿಬಿಟ್ಟು, ಒಬ್ಬ ಮಹಾರಾಜನು ಎಲ್ಲ ಐಶ್ವರ್ಯಗಳು ಇದೆ, ಎಲ್ಲ ಸಂಪತ್ತು ಇದೆ, ಎಲ್ಲ ಇದೆ ಅವನಿಗೆ, ಆದರೂ ಅವನು ಕೆಲವು ಲೀಲೆಗಳನ್ನು, ಅವನು ಚೆಂಡಾಟ ಆಡುವುದೋ ಇಲ್ಲ ಬೇರೆ ಯಾವುದೋ ವಿಹಾರ ಮಾಡುವುದೋ ಮುಂತಾದ ಲೀಲೆಗಳನ್ನು ಮಾಡ್ತಾನೆ. ಅವನಿಗೆ ಎಲ್ಲ ವಿಧವಾದ ಭೋಗಗಳಿದ್ರೂ ಕೂಡ ಹಾಗೆ ಅವಾಪ್ತ ಸಮಸ್ತಕಾಮನಾಗಿದ್ದರೂ ಭಗವಂತನು ತನ್ನ ಲೀಲೆಗಾಗಿ ಹೀಗೆ ಸೃಷ್ಟಿ ಮಾಡ್ತಾನೆ ಅಂದರು. ಕಡೆಯಲ್ಲಿ ಲೀಲಾ ಅಂದರೆ ದಯಾ ಕಾರ್ಯ ಅಂತಾನೆ ಹೇಳಿದರು. ಅದು ದಯೆಯಿಂದ ಚೇತನರನ್ನು ಸೃಷ್ಟಿ ಮಾಡಿ ಉದ್ಧಾರವಾಗಲಿ ಅಂತ ಮಾಡೋದನ್ನು ಲೀಲಾ ಅಂತ ಹೇಳಿದೆ ಶಾಸ್ತ್ರ ಅಂತ ಹೇಳಿಬಿಟ್ಟು, ಅದನ್ನು ಬ್ರಹ್ಮಸೂತ್ರದಲ್ಲೂ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬಾದರಾಯಣರು ಹೇಳಿದರು. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಭಗವಂತನ ಲೀಲಾ ಕಾರ್ಯ ಅನ್ನೋದು. ಆದರೆ ಇಲ್ಲಿ ಅದು ಹೇಗೆ ಇದೆ ಅಂದರೆ ಬರೀ ಉಕ್ತಿ ಮಾತ್ರ, ಅದು ದಯೆಯೇ ಲೀಲೆ ಅಂತ ಹೇಳಿದ್ರೆ ಆವಾಗ ತಾನೇ ಅದು ಸರಿ ಹೋಗುತ್ತೆ ಅನ್ನುವಂತಹ ಭಾವನೆಯಲ್ಲಿ ಅದನ್ನು ಹೇಳ್ತಾರೆ. ಅವತರಣ ವಿಶೇಷ ಈ ಆತ್ಮಲೀಲಾಪದೇಶ ಈ ಲೀಲೆ ಅನ್ನೋದು ಬರೀ ಒಂದು ವ್ಯಾಜವಷ್ಟೇ, ದಯೆಯೇ ಕಾರಣ ಅದಕ್ಕೆ ಅಂತ. ಅವಮತಿ ಮನುಕಂಪೆ ಮಂದಚಿತ್ತೇಶು ವಿಂದನ್, ಈ ಅವತಾರಗಳಲ್ಲಿಯೂ ಅವನು ಮಂದಬುದ್ಧಿಗಳಿಂದ ಅವಮಾನವನ್ನೇ ಅನುಭವಿಸ್ತಾನಂತೆ. ಅವನು ಅರ್ಜುನನಿಗೆ ಹೇಳಿದ ಆ ಅವಮಾನವನ್ನು ಅನುಭವಿಸೋದು ಎಷ್ಟು ಕಷ್ಟ ಅನ್ನೋದು ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ. ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವ ಅಹಿತಾಹ ನಿಂದಂತಹ ತವ ಸಾಮರ್ಥ್ಯಂ ತಥೋ ದುಃಖ ತರನ್ನು ಕಿಂ, ನೀನು ಯುದ್ಧ ಮಾಡದೆ ಹೋದ್ರೆ ನಿನ್ನ ಎಲ್ಲ ಅವಮಾನ ಮಾಡ್ತಾರಪ್ಪ, ಆದರೆ ಅದಕ್ಕಿಂತ ದುಃಖವಾದದ್ದು ಬೇರೆ ಇಲ್ಲ ಅಂತ ಅರ್ಜುನನಿಗೆ ಹೇಳ್ದ. ಅಲ್ಲದೆ ಭಗವಂತ ಹೇಳಿದ್ರು ಅವನು ಯಾರು ನಂಬೋದಿಲ್ಲ ಅಂತ, ಅವಜಾನಂತಿ ಮಾಂ ಮೂಢಾಹ ಮಾನುಷೀಂತನುಮಾಶ್ರಿತಂ, ನನ್ನೆಲ್ಲ ಮನುಷ್ಯರಂತೆ ನಾನು ಹುಟ್ಟಿ ಬಂದಿದ್ದೀನಿ ಅಂತ ಎಲ್ಲ ತಿಳಿತಾರೆ, ನಮ್ಮಂತೆಯೇ ಕರ್ಮದ ಕಾರಣದಿಂದಲೇ ಹುಟ್ಟಿದಾನೆ ಅಂತ ತಿಳಿತಾನೆ ಅಂತ ಹೇಳ್ದ. ಅವನಲ್ಲಿ ಎಲ್ಲ ವಿಧವಾದ ಅಪರಾಧಗಳನ್ನು ಅದರಿಂದ ಮಾಡ್ತಾರೆ ಅವರು. ತನ್ನ ಮಾತನ್ನು ಯಾರೂ ಕೇಳಲಿಲ್ಲ. ಅವನಿಗೆ ಅರ್ಜುನಿಗೆ ಹೇಳ್ದ, ನಾನು ಹೇಳಿದ್ರೆ ಕೇಳಲ್ಲಪ್ಪ, ನೀನು ಪ್ರತಿಜ್ಞೆ ಮಾಡು. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ನೀನು ಪ್ರತಿಜ್ಞೆ ಮಾಡಪ್ಪ ಅರ್ಜುನ ಅಂತ ಹೇಳ್ದ. ಹಾಗೆ ಅವರು ಖಂಡಿತ ಉದ್ಧಾರರಾಗ್ತಾರೆ ನಮ್ಮ ಭಕ್ತರು ಅಂತ ಹೀಗೆಲ್ಲ ಇದನ್ನೆಲ್ಲ ಸಹಿಸಿಕೊಂಡು ಅವನು ದಯಾದೇವಿಯ ಮಾತನ್ನು ಪಾಲಿಸುವನು ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಾಮಿ ದೇಶಿಕನ ಹೇಳ್ತಾರೆ. ಅವನ್ನೆಲ್ಲ ಮಂದಚಿತ್ತೇಶು ಅವಮತಿಂ ವಿಂದನ್ ತ್ವನ್ನಿದೇಶೇನ ನೂನಂ, ಅವನು ಅವತಾರ ಮಾಡಿದಷ್ಟು ಈ ಅವಮಾನಗಳನ್ನೆಲ್ಲ ಅನುಭವಿಸಬೇಕಲ್ಲ ಅವನು, ಆದರೂ ದಯಾದೇವಿಯ ಆಜ್ಞೆಯಂತೆ ಅವನು ಅವತಾರಗಳನ್ನು ಮತ್ತೆ ಮತ್ತೆ ಎತ್ತಿ ಈ ಅವಮಾನಗಳನ್ನೆಲ್ಲ ಸಹಿಸಿಕೊಳ್ತಾನೆ. ಯಾಕೆ ಅಂದರೆ ಶರಣಾಗತರನ್ನು ರಕ್ಷಿಸಿ ಅವರ ಜನ್ಮಗಳನ್ನು ತಾನೇ ಪಡೀತಾ ಇದ್ದಾನೋ ಅನ್ನೋ ಹಾಗೆ ಇದೆ, ಪಡೀತಾ ಇದ್ದಾನೆ ಅಂತ ಹೇಳ್ತಾರೆ ಇಲ್ಲಿ ಸ್ವಾಮಿ ದೇಶಿಕನ್. ವೃಷಭಶಿಖರಿನಾಥ ತ್ವನ್ನಿದೇಶೇನ ನೂನಂ, ನಿಜವಾಗಿಯೂ ಅವನು ಅವರ ಮುಂದಿನ ಜನ್ಮಗಳನ್ನೆಲ್ಲ ಅವನೇ ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ. ನಿನ್ನ ಒಂದು ಆದೇಶದಿಂದ ಪರಮಪದದಿಂದ ಕೆಳಗಡೆ ಬಂದು ಎಲ್ಲ ವಿಧವಾದ ದೇಹಗಳಲ್ಲಿಯೂ ಅವತರಿಸ್ತಾನೆ ಅವನು. ಎಲ್ಲರನ್ನೂ ಪ್ರಶಾಸನ ಮಾಡುವಂತಹ ಸರ್ವೇಶ್ವರನು ದಯಾದೇವಿಯ ಆದೇಶದಂತೆ ಬಂದು ಅವತಾರ ಮಾಡ್ತಾನಂತೆ. ಅದು ಭಜತಿ ಶರಣಭಾಜಾಂ ಭಾವಿನೋ ಜನ್ಮಭೇದಾಂ, ದಯಾದೇವಿಯ ಒಂದು ನಿರ್ದೇಶದಿಂದ ಅವನು ಶರಣಾಗತರ ಮುಂದೆ ಬರುವ ಜನ್ಮಗಳನ್ನೆಲ್ಲ ತಾನೇ ಹೊಂದುತ್ತಾನೆ ಅಂತ ಆಶ್ಚರ್ಯಪಡ್ತಾರೆ. ಅದನ್ನ ಒಂದು ಪರಾಶರ ಭಟ್ಟರು ಕೂಡ ರಂಗರಾಜೋತ್ಸವದಲ್ಲಿ ಬಹಳ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ತ್ವಂಚೇನ್ ಮನುಷ್ಯಾದಿಷು ಜಾಯಮಾನ ತತ್ ಕರ್ಮಪಾಕಂ ಕೃಪಯೋಪಭುಂಕ್ಷೆ ಶ್ರೀರಂಗಶಾಯಿನ್ ಕುಶಲೇತರಾಭ್ಯಾಂ ಭೂಯೋಭಿಭೂಯೇಮಹಿ ಕಸ್ಯ ಹೇತೋಹೋ ಅಂತ ಹೇಳ್ಬಿಟ್ಟು ರಂಗನಾಥನೇ, ತ್ವಂಚೇತ್ ಮನುಷ್ಯಾದಿಷು ಜಾಯಮಾನ, ನೀನು ಮನುಷ್ಯನೇ ಮೊದಲಾದ ಯೋನಿಗಳಲ್ಲಿ ಅವತರಿಸುವವನಾಗಿ ತತ್ ಕರ್ಮ ಪಾಕಂ ಕೃಪಯಾ ಉಪಭುಂಕ್ಷೆ, ಆ ಜನ್ಮಕ್ಕೆ ಅನುಗುಣವಾದ ಕರ್ಮ ಪರಿಪಾಕವನ್ನೆಲ್ಲ ದಯೆಯ ಕಾರಣ ನೀನು ಅನುಭವಿಸ್ತಾ ಇದ್ರೆ ಶ್ರೀರಂಗಶಾಯಿನ್ ಕುಶಲೇತರಾಭ್ಯಾಂ ಭೂಯ ಕಸ್ಯ ಹೇತೋಹೋ ಅಭಿಭೂಯೇ ಮಹಿ, ಸುಖ ದುಃಖಗಳಿಂದ ಹೀಗೆ ಅನೇಕ ಕಾಲದಿಂದ ನಾವು ಯಾವ ಕಾರಣಕ್ಕಾಗಿ ಕಷ್ಟಪಡ್ತಾ ಇದ್ದೇವೆ ಅಂತ ಪ್ರಶ್ನೆ ಮಾಡ್ತಾರೆ. ಅದನ್ನು ಮತ್ತೆ ಇನ್ನೂ ಬರ್ತಿದೆಯಲ್ಲ ಅಂತ ಅಂದರೆ ಅದಕ್ಕೆ ಸ್ವಾಮಿ ಇಲ್ಲಿ ಹೇಳಿದ್ರು, ನೀನು ಅವತರಿಸಿದ ಮೇಲೂ ಮತ್ತೆ ಯಾಕೆ ನಾವು ಹುಟ್ಟುತ್ತಾ ಇದ್ದೇವೆ ಅಂತ ಪರಾಶರ ಭಟ್ಟರು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಸ್ವಾಮಿ ದೇಶಿಕನಲ್ಲಿ ಉತ್ತರ ಕೊಡ್ತಾರೆ, ಶರಣಭಾಜಾಂ ಅಂತ ಹೇಳಿ. ಶರಣಾಗತರಿಗೆ ಮುಂದೆ ಜನ್ಮವಿಲ್ಲ, ಇತರರಿಗೆ ಇರುವುದು, ಇದ್ದೇ ಇರುವುದು. ಅವರು ಶರಣಾಗತರಾದರೆ ಅವರ ಜನ್ಮಗಳನ್ನು ಭಗವಂತ ತೆಗೆದುಕೊಂಡು ಬಿಡ್ತಾನೆ. ಅವರ ಕಷ್ಟಗಳನ್ನು ಅನುಭವಿಸುತ್ತಲೇ ಇದ್ದಾರೆ ಇತರರು. ಆದ್ದರಿಂದ ದಯೆಯಿಂದಲೇ ಭಗವಂತ ಅವತಾರ ಮಾಡುತ್ತಿದ್ರು ಕೂಡ, ಶರಣಾಗತರಾಗದೇ ಇದ್ದರೆ ಮತ್ತೆ ಮತ್ತೆ ಅವರಿಗೆ ಜನ್ಮ ತಾಳಬೇಕಾಗುವುದು. ಆದರೆ ಶರಣಾಗತರ ಜನ್ಮಗಳನ್ನೆಲ್ಲ ಭಗವಂತನೇ ಸ್ವೀಕಾರ ಮಾಡಿ ಅವನೇ ಅನುಭವಿಸ್ತಾನೋ ಏನೋ ಅನ್ನೋ ಹಾಗೆ ಇಲ್ಲಿ ಉತ್ಪ್ರೇಕ್ಷೆ ಮಾಡಿ ಸ್ತೋತ್ರ ಮಾಡ್ತಾರೆ ದಯಾದೇವಿಯನ್ನ ಸ್ವಾಮಿ ದೇಶಿಕನ್. ಅವರಿಗೆ ಶರಣಾಗತರಿಗೆ ಮತ್ತೆ ಜನ್ಮವೇ ಇಲ್ಲ. ಅದು ಹೇಗೆ ಶ್ರೀನಿವಾಸ ಹೊಂದುತ್ತಾನೆ ಅಂದರೆ, ಅವನ ಅವತಾರಗಳು ಹಾಗೆ ನಮ್ಮ ಜನ್ಮಗಳನ್ನು ಅವನು ತೆಗೆದುಕೊಂಡು ಅವನು ಅನುಭವಿಸುವಂತೆ ಇದೆ ಎನ್ನುವಂತಹ ಭಾವ. ಈ ರೀತಿಯಾದ ಒಂದು ಆಶ್ಚರ್ಯವಾದ ದಯಾದೇವಿಯ ಸ್ತುತಿ ಸ್ವಾಮಿ ದೇಶಿಕನಲ್ಲಿ. ಅವತರಣ ವಿಶೇಷೈಹಿ ಆತ್ಮಲೀಲಾಪದೇಶೈಹಿ ಅವಮತಿ ಅನುಕಂಪೆ ಮಂದಚಿತ್ತೇಶು ವಿಂದನ್ ವೃಷಭ ಶಿಖರಿನಾಥ ತ್ವನ್ನಿದೇಶೇನ ನೂನಂ ಭಜತಿ ಶರಣಭಾಜಾಂ ಭಾವಿನೋ ಜನ್ಮಭೇದಾನ ಅಂತ ಸ್ತೋತ್ರ ಮಾಡ್ತಾರೆ. ಮುಂದಿನ ಶ್ಲೋಕ, ಪರಹಿತಮನುಕಂಪೆ ಭಾವಯಂತ್ಯಾಂ ಭವತ್ಯಾಂ ಸ್ಥಿರಮನುಪಧಿಹಾರ್ಧಂ ಶ್ರೀನಿವಾಸೋ ದಧಾನ ಲಲಿತ ರುಚಿಷು ಲಕ್ಷ್ಮೀ ಭೂಮಿ ನೀಳಾಸು ನೂನಂ ಪ್ರಥಯತಿ ಬಹುಮಾನಂ ತ್ವತ್ಪ್ರತಿಚ್ಛಂದ ಬುದ್ಧ್ಯಾ. ಅನುಕಂಪೆ, ಇಲ್ಲೂ ಅನುಕಂಪೆ ಅಂತಾನೆ ಸಂಬೋಧನೆ ದಯಾದೇವಿಗೆ. ಓ ದಯಾದೇವಿಯೇ, ಪರಹಿತಂ ಭಾವಯಂತ್ಯಾಂ ಭವತ್ಯಾಂ. ಪರಹಿತಂ ಅಂದರೆ ಪ್ರತಿಕೂಲರ ಹಿತವನ್ನು, ಭಾವಯಂತ್ಯಾಂ ಚಿಂತನೆ ಮಾಡುವಂತಹ, ಭವತ್ಯಾಂ ನಿನ್ನಲ್ಲಿ, ಸ್ಥಿರಂ ಅನುಪಧಿಹಾರ್ಧಂ ಸ್ಥಿರವಾದ ನಿರ್ವ್ಯಾಜವಾದ ನಿರುಪಾಧಿಕವಾದ ಸ್ನೇಹವನ್ನು ದಧಾನಃ ಶ್ರೀನಿವಾಸ ಇಟ್ಟಿರುವಂತಹ ಶ್ರೀನಿವಾಸನು. ಲಲಿತ ರುಚಿಷು ಲಕ್ಷ್ಮೀ ಭೂಮಿ ನೀಳಾಸು, ಮನೋಜ್ಞವಾದ ಕಾಂತಿಯನ್ನುಳ್ಳಂತಹ ಶ್ರೀದೇವಿ ಭೂದೇವಿ ನೀಳಾದೇವಿಯರಲ್ಲಿ ತ್ವತ್ ಪ್ರತಿಚ್ಛಂದ ಬುದ್ಧ್ಯಾ, ನಿನ್ನ ಪ್ರತಿಬಿಂಬಗಳು ಅವರು ಅನ್ನುವ ಭಾವನೆಯಿಂದ ಬಹುಮಾನಂ ಪ್ರಥಯತಿ, ಆದರವನ್ನು ಪ್ರಕಾಶಪಡಿಸ್ತಾನೆ ಎಂದು. ಇದು ಬಹಳ ಆಶ್ಚರ್ಯವಾದ ಶ್ಲೋಕ. ದಯಾದೇವಿಯ ನಿರ್ದೇಶದಂತೆ ನಡೆಯುವ ಭಗವಂತ ಎಲ್ಲ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ಅವತಾರ ಮಾಡ್ತಾನೆ ಇದ್ದಾನೆ ಅಂತ ಹೇಳಿದರು. ಆದರೂ ದಯಾದೇವಿಯಲ್ಲಿ ಅವನಿಗೆ ಅನಾದರ ಸ್ವಲ್ಪವೂ ಇಲ್ಲವಂತೆ. ದಯಾದೇವಿಯ ಬಗೆಗೆ ಶ್ರೀನಿವಾಸನ ಪ್ರೇಮ ಸ್ಥಿರವಾದುದು, ಸಹಜವಾದುದು, ನಿರುಪಾಧಿಕವಾದುದು ಅಂತ ಹೇಳಿದರು. ಅವಳ ಪ್ರತಿಬಿಂಬಗಳಾದ ಶ್ರೀದೇವಿ ಭೂದೇವಿ ನೀಳಾದೇವಿಯಲ್ಲೂ ಬಹುಮಾನವನ್ನೇ ಮಾಡ್ತಾನೆ. ಯಾಕೆ ಅಂದರೆ ಅವಳ ಪ್ರತಿಬಿಂಬ ಅಂತ ಹೇಳಿಬಿಟ್ಟಂತೆ. ಇದೇನು ಆಶ್ಚರ್ಯ ಅಂತ ಹೇಳ್ತಾರೆ ಇಲ್ಲಿ. ಶ್ರೀದೇವಿಯ ಮೊದಲಾದವರು ದಯೆಯ ಪ್ರತಿಬಿಂಬ ಅಂತ ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ಇಲ್ಲಿ. ದಯೆಯೇ ಶ್ರೀದೇವಿಯೇ ಮೊದಲಾದವರಿಗೆ ಬಿಂಬವಂತೆ. ಬಿಂಬವಿಲ್ಲದೆ ಹೋದರೆ ಪ್ರತಿಬಿಂಬವೇ ಇರೋದಿಲ್ಲವಲ್ಲ. ಆದ್ದರಿಂದ ಶ್ರೀದೇವಿಯನ್ನು ಹೇಳಿದ್ರು ಕರುಣಾಮಿವ ರೂಪಿಣೀಂ ಅಂತ ತಾನೇ ಸ್ತೋತ್ರ ಮಾಡಿರೋದು. ಭೂದೇವಿಯು ಸಾಕ್ಷಾತ್ ಕ್ಷಮಾಂ ಅಂತ ಹೇಳಿದ್ರು. ಆದ್ದರಿಂದ ದಯಾದೇವಿಯಲ್ಲಿ ಶ್ರೀನಿವಾಸನಿಗೆ ಇಷ್ಟು ವ್ಯಾಮೋಹವಿದೆ. ಅಷ್ಟೊಂದು ವ್ಯಾಮೋಹವಿಯು ಹೀಗೆ ಇದ್ದರೂ ಶ್ರೀದೇವಿ ಭೂದೇವಿ ನೀಳಾದೇವಿಯರಲ್ಲಿ ಯಾಕೆ ಅವನು ಅಷ್ಟು ಅತ್ಯಂತ ಆಸಕ್ತನಾಗಿದ್ದಾನೆ ಅಂದರೆ ಸ್ವಾಮಿ ದೇಶಿಕ ಒಂದು ಚಮತ್ಕಾರವಾಗಿ ಹೇಳ್ತಾರೆ. ಅವರೆಲ್ಲ ದಯಾದೇವಿಯ ಪ್ರತಿಬಿಂಬಗಳು ತಾನೆ, ಆ ಕಾರಣದಿಂದ ಅವರಲ್ಲಿ ಅವನಿಗೆ ಅಷ್ಟು ಪ್ರೀತಿ ಅಂತ ಹೇಳಿಬಿಟ್ಟು ವರ್ಣನೆ ಮಾಡ್ತಾರೆ ಇಲ್ಲಿ. ದಯಾದೇವಿಯ ಮಹಿಮೆಯನ್ನೇ ಮತ್ತೆ ಸ್ತೋತ್ರ ಮಾಡಿದ ಹಾಗೆ ಆಗುತ್ತಾಗ. ಪರಹಿತಂ ಅನುಕಂಪೆ ಭಾವಯಂತ್ಯಾಂ, ಯಾಕೆ ಅಂದರೆ ಇದು ದಯಾದೇವಿಯ ಸ್ವರೂಪ. ಪರಹಿತಂ ಅನುಕಂಪೆ ಭಾವಯಂತ್ಯಾಂ ಅಂದರೆ ತನಗೆ ಪ್ರತಿಕೂಲರಾದವರಿಗೂ ಹಿತವನ್ನು ಮಾಡುವುದೇ ದಯೆಯ ಸ್ವರೂಪವಂತೆ. ಅನುಕೂಲರಾದ ಬಗೆಗೆ ದಯಾದೇವಿಯು ಸ್ವಯಂ ಹಿತೈಷಿಯೇ ಆಗಿದ್ದಾಳೆ, ಅದರಲ್ಲಿ ಏನು ಸಂದೇಹವೇ ಇಲ್ಲ. ಅಷ್ಟೇ ಅಲ್ಲದೆ ಪ್ರತಿಕೂಲರ ಬಗೆಗೂ ಶ್ರೇಯಸ್ಸನ್ನು ಸಾಧಿಸ್ತಾಳೆ ಅನ್ನೋದನ್ನು ಪರಹಿತ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನಲ್ಲಿ. ಅನಾದಿಯಾದ ಕರ್ಮ ವಾಸನ, ಅದರಿಂದ ಬರುವ ಪ್ರಕೃತಿ ಸಂಬಂಧ, ಅವುಗಳ ಕಾರಣ ಅಸತ್ಕಲ್ಪನಾಗಿ ಇವನು ಸಂಸಾರದಲ್ಲಿ ಕಷ್ಟಪಡ್ತಾ ಇರುವಂತಹ ಚೇತನನ ಹಿತವನ್ನು ಹೇಗೆ ಸಾಧಿಸುವುದು ಅಂತ ದಯಾದೇವಿ ಯಾವಾಗಲೂ ಚಿಂತನೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಸ್ಥಿರಂ ಅನುಪಧಿಹಾರ್ಧಂ ಶ್ರೀನಿವಾಸೋ ಭವತ್ಯಾಂ ದಧಾನಃ. ಶ್ರೀನಿವಾಸನು ಸ್ಥಿರವಾದ ನಿರುಪಾಧಿಕವಾದ ಪ್ರೇಮವನ್ನು ನಿನ್ನಲ್ಲಿ ಅದರಿಂದ ಇಟ್ಟಿದ್ದಾನೆ. ಯಾಕೆಂದರೆ ಅಚೇತನರಿಗೋಸ್ಕರ ನೀನು ಇಷ್ಟು ದಯೆಯನ್ನು ತೋರಿಸಿ ಇಷ್ಟು ಕರುಣೆಯಿಂದ ಅವರನ್ನು ಉದ್ಧಾರ ಮಾಡಬೇಕು ಅಂತ ನೀನು ಹೊರಟಿದೆಯಲ್ಲ. ಆದ್ದರಿಂದ ಅದರಿಂದಲೇ ಲಲಿತ ರುಚಿಷು ಲಕ್ಷ್ಮೀ ಭೂಮಿ ನೀಳಾಸೂನಂ ಪ್ರಥಯತಿ ಬಹುಮಾನಂ ತತ್ಪ್ರತಿ ತ್ವತ್ಪ್ರತಿಚ್ಛಂದ ಬುದ್ಧ. ಆದ್ದರಿಂದಲೇ ಅವನು ಶ್ರೀದೇವಿ ಭೂದೇವಿ ನೀಳಾದೇವಿಯರಲ್ಲಿ ಅವನಿಗೆ ಎಷ್ಟು ಆಸಕ್ತಿ ಇದೆ, ಆ ಆಸಕ್ತಿಯೆಲ್ಲ ದಯಾದೇವಿಯ ಮೇಲೆ ಎಷ್ಟು ಆಧಾರವಿದ್ದರೂ ಅವರ ಮೇಲೆ ಹೇಗೆ ಅಷ್ಟು ಪ್ರೀತಿ ಅಂತ ಹೇಳಿದ್ರೆ, ದಯಾದೇವಿಯೇ ಬಿಂಬ, ಅವಳೇ ಅವಳ ಪ್ರತಿಬಿಂಬವೇ ಅವರೆಲ್ಲ ಆಗಿರೋದ್ರಿಂದ ಇವನು ಅವರಲ್ಲಿ ತನ್ನ ಬಹುಮಾನವನ್ನು ಪ್ರಕಟ ಮಾಡ್ತಾನೆ ಅನ್ನುವಂತಹ ಒಂದು ಆಶ್ಚರ್ಯವಾದ ಭಾವ. ಅದರ ಮೂಲಕ ಇಲ್ಲಿ ದಯಾದೇವಿಯ ಸ್ತೋತ್ರ, ಹೇಗೆ ಒಂದೊಂದು ಶ್ಲೋಕದಲ್ಲೂ ದಯಾದೇವಿಯು ಚೇತನರ ಹಿತಕ್ಕಾಗಿ ಅವರ ಉದ್ಧಾರಕ್ಕಾಗಿ ಏನೆಲ್ಲ ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡ್ತಾಳೆ, ಹೀಗೆಲ್ಲ ಶ್ರೀನಿವಾಸನನ್ನು ಪ್ರೇರಿಸ್ತಾಳೆ, ಎಲ್ಲವನ್ನೂ ಇಲ್ಲಿ ಅದ್ಭುತವಾಗಿ ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡ್ತಾರೆ. ಇದರಲ್ಲಿ ಪರಹಿತಮನುಕಂಪೆ ಭಾವಯಂತ್ಯಾಂ ಭವತ್ಯಾಂ ಸ್ಥಿರಮನುಪಧಿಹಾರ್ಧಂ ಶ್ರೀನಿವಾಸೋ ದಧಾನಃ ಲಲಿತ ರುಚಿಷು ಲಕ್ಷ್ಮೀ ಭೂಮಿ ನೀಳಾ ಸುನೂನಂ ಪ್ರಥಯತಿ ಬಹುಮಾನಂ ತ್ವತ್ಪ್ರತಿಚ್ಛಂದ ಬುದ್ಧ್ಯಾ ಹೇಳ್ಬಿಟ್ಟು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ.